ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗದಲ್ಲಿ ಪರಿಸರ ಪ್ರಿಯ ಕ್ರಮಗಳಿಂದ ಕಾಫಿ ಕೃಷಿ ಕೈಗೊಂಡಿರುವ ಮಡಿಕೇರಿ ತಾಲೂಕು ಹಾಕತ್ತೂರಿನ ನಾಚಿಯಪ್ಪನ್ ಅವರೊಡನೆ ಸಂದರ್ಶನ. ಕೇಳಿದ್ರೆ ಮಡಿಕೇರಿ ತಾಲೂಕು ಹಾಕತ್ತೂರು ಬಳಿ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕಾಫಿಯನ್ನ ಬೆಳೆದಿರುವ ನಾಚಿಯಪ್ಪ ಅವರ ಜೊತೆಗೆ ನಾವು ಮಾತನಾಡ್ತಿದ್ದೀವಿ. ಅವರ ಕೃಷಿ ಹೇಗೆ ಸಾಗಿದೆ, ಅವರ ಅನುಭವಗಳು ಏನನ್ಕೊಂಡು ಇವತ್ತು ತಾವು ಆಲಿಸ್ಕೊಳ್ಬಹುದು. ನಾಚಿಯಪ್ಪನವರೇ, ತಮ್ಮ ಪರಿಚಯ ಮಾಡಿಕೊಡಿ. ನಾವು ಇಲ್ಲಿ ಹಾಕತ್ತೂರು ಕುಮಾರಣ ಸ್ಟೇಟ್ ಅಲ್ಲಿ ಇದ್ದೀವಿ. ಗ್ರ್ಯಾಂಡ್ ಫಾದರ್ ಇಲ್ಲಿ 1967 ಅಲ್ಲಿ ಪರ್ಚೇಸ್ ಮಾಡಿದ್ವು. ಒಂದು 70-80 ಎಕರ್ಸ್ ಆಗಿದೆ. ಇವಾಗ ನಮ್ದು ಫ್ಯಾಮಿಲಿ ಎಲ್ಲ ಸ್ವಲ್ಪ ಸೇಲ್ ಮಾಡಿ ನಮ್ದು ಒಂದು 25 ಎಕರ್ ಇದೆ. ಈಗ ಉಳಿದಿರೋದು 25 ಎಕರೆನ? ಹೌದು. ಅದೆಲ್ಲದ ಪೂರ್ಣ ಆರ್ಗ್ಯಾನಿಕ್ ಕಾಫಿ ಮಾಡ್ತಾ ಇದೀರಾ? ಪೂರ್ತಿ ಆರ್ಗ್ಯಾನಿಕ್. ಓಹೋ. ಹಾಕತ್ತೂರಿನಿಂದ ಎಷ್ಟು ದೂರ ಆಗ್ತದೆ? ಹಾಕತ್ತೂರಿಂದ 1.5 kilometer ರೈಟ್ ಸೈಡ್ ಅಲ್ಲಿ ಬರ್ತದೆ, ಮರಗೋಡ್ ರೋಡ್ ಅಲ್ಲಿ. ಮರಗೋಡ್ ರೋಡ್ ನಲ್ಲಿ. ಓಹೋ. ಎಂತ ಎಸ್ಟೇಟ್ ಅಂತ ಹೇಳಿದ್ರಿ? ಕುಮಾರಣ ಎಸ್ಟೇಟ್. ಹಾ ಹಾ ಹಾ. ಯಾರ್ಯಾರು ಇದ್ದೀರಿ ಅಲ್ಲಿ ತಾವು? ನಾವು, ನಮ್ದು ಮಿಸ್ಸೆಸ್, ನಮ್ದು ಬೇಬಿ. ತಾವು ಏನು ಓದಿದ್ದು ನಾಚಿಯಪ್ಪನವ್ರೆ? ನಾವು ಪ್ರಾಡಕ್ಟ್ ಡಿಸೈನ್ ಓದಿದ್ದು, ಡಿಸೈನ್ ಸ್ಕೂಲ್ ಬ್ಯಾಂಗ್ಳೂರ್. ಓಹೋ. ತಂದೆಯವ್ರ ಹೆಸರು, ತಾಯಿ ಹೆಸರು? ರಾಮನಾಥನ್. ರಾಮನಾಥನ್. ಅವರು ಆಕ್ಚುಲಿ ಇಲ್ಲಿ ಕೊಡಗಿನಲ್ಲಿ ಫಸ್ಟ್ ಆರ್ಗ್ಯಾನಿಕ್ ಮಾಡಿದ್ರು 1998-99 ಅಲ್ಲಿ. ಓಹೋ. ಅವರು ಫಸ್ಟ್ ಆರ್ಗ್ಯಾನಿಕ್ ಮಾಡಿ ಸೋಲಾರು ಗೋಬರ್ ಗ್ಯಾಸ್ ಎಲ್ಲ ಅವರೇ ಫಸ್ಟ್ ಇಲ್ಲಿ ಇಟ್ಟಿದ್ದಾರೆ. ನಿಮ್ದು ಪೂರ್ಣ ಹೆಸರು ನಾಚಿಯಪ್ಪನ್ ಅಥವಾ ನಾಚಿಯಪ್ಪ? ನಾಚಿಯಪ್ಪನ್ ರಾಮನಾಥನ್. ನಾವು ಆಕ್ಚುಲಿ ಚಟ್ಯಾರ್ಸ್ ಅವರು, ತಮಿಳುನಾಡಿಂದ. ಕನ್ನಡನು ಚೆನ್ನಾಗಿ ಬರುತ್ತೆ ನಿಮ್ಗೆಲ್ವಾ? ಪರವಾಗಿಲ್ಲ, ಸ್ವಲ್ಪ ಬರ್ತದೆ. ಈಗ ತಂದೆಯವರು ಶುರು ಮಾಡಿದ್ರು, ಆಮೇಲೆ ನೀವು ಮುಂದುವರಿಸಿದ್ರಿ, ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬಂದ್ರೆ? ಹೌದು, ಪಾಂಡಿಚೇರಿ 1 ವರ್ಷ ಮತ್ತೆ ಬೆಂಗಳೂರಲ್ಲಿ 2 ವರ್ಷ ಕೆಲಸ ಮಾಡಿ ಬಂದಿದ್ದೀವಿ. ಅದು ಸ್ವಲ್ಪ ನ್ಯಾಚುರಲ್ ಬಿಲ್ಡಿಂಗ್, ಮಣ್ಣಲ್ಲಿ ಮನೆ ಮಾಡುದು, ಆತರ ಅವನ್ ಮಾಡುದು, ಸ್ವಲ್ಪ ಸ್ಕಲ್ಪ್ಚರ್ ಎಲ್ಲ ಮಾಡಿದೀವಿ. ಒಂಥರ ಇಂಟ್ರೆಸ್ಟಿಂಗ್ ಅಲ್ವಾ? ಹೌದು. ಇಲ್ಲಿ ಒಂದು ಚಿಕ್ಕದು ಒಂದು ಪಾಟ್ರಿ ಇದೆ, ನಮ್ದು ಒಂದು ವರ್ಕ್ ಶಾಪ್ ಇದೆ, ಸ್ವಲ್ಪ ಟೈಮ್ ಇರುವಾಗ ಮಾಡಕ್ಕೆ. ನಿಮ್ಮ ವೈಫ್ ಎಲ್ಲವರು? ಅವರು ಬ್ಯಾಂಗ್ಳೂರು, ಒರಿಜಿನಲ್ ಕೇರಳ, ಇವಾಗ ತಂದೆ ಎಲ್ಲ ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವ್ರ ಹೆಸರು? ಅವರು ಮರಿಯಾ ಜಾರ್ಜ್. ಅವ್ರೇನು ಓದಿದ್ದು? ಅವರು ಸೇಮ್ ಕಾಲೇಜ್ ಅಲ್ಲಿ ಡಿಸೈನ್. ಓಹೋ, ಸರಿನೇ. ಅವ್ರಿಗೂ ಕೃಷಿಯಲ್ಲಿ ಆಸಕ್ತಿ ಇದೆಯಲ್ವಾ? ಆಗ್ತಾ ಇದೆ. ಮತ್ತೆ ಅವ್ರು ಇಲ್ಲಿ ಪಾಟ್ರಿ ಪೇಂಟಿಂಗ್ ಅದೆಲ್ಲ ಮಾಡ್ತಾ ಇದಾರೆ, ವರ್ಕ್ಶಾಪ್ ತಗೊಳ್ತಾ ಇದಾರೆ, ಸ್ವಲ್ಪ ನೇಚರ್ ಆರ್ಟ್ ಎಲ್ಲ ಕ್ಲಾಸ್ ತಗೊಳ್ತಾರೆ. ಒಳ್ಳೇದು, ಒಳ್ಳೇದು. ತಂದೆಯವರು ಹಸುಗಳನ್ನ ಎಮ್ಮೆಗಳನ್ನ ಸಾಕೊಂಡಿದ್ರ? ಹೌದೌದು. ಗೋಬರ್ ಗ್ಯಾಸ್ ಮಾಡ್ಕೊಂಡ್ರು, ಈಗಲೂ ಉಳಿಸಿಕೊಂಡಿದ್ರ? ಇಲ್ಲ, ಅದೆಲ್ಲ ಹೋಯ್ತು, ಇವಾಗ ಪುನಃ ನಾವು ಮಾಡ್ಬೇಕು. ಏನು ಡ್ರಮ್ ಮಾದರಿನ ಅಥವಾ ಕೆಳಗಡೆ ದಿನ ಬಂದು ಮಾದರಿ ಅಂತ ಹೇಳ್ತಾರಲ್ಲ, ಅದ ನೋಡ್ತಾ ಇದ್ವಿ ಇನ್ನು ಯಾವ ತರ ಟೆಕ್ನಾಲಜಿ ಎಲ್ಲ ಬಂದಿದೆ. ಈಗ 25 ಎಕರೆ ಪ್ರದೇಶದಲ್ಲಿ ನೀವು ಆರ್ಗ್ಯಾನಿಕ್ ಕಾಫಿ ಮಾಡ್ತಿದ್ರಿ, ಎಷ್ಟೋ ಜನ ಏನೆಲ್ಲ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾರೆ, ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಕಾಫಿ ಆಗಲ್ಲ, ಆರ್ಗ್ಯಾನಿಕ್ ಕಲ್ಟಿವೇಶನ್ ಆಗಲ್ಲ, ಹಾಗೆ ಈಗ ಅಂತ ಅನ್ಕೊಂಡು ತಂದೆಯವರು ಶುರು ಮಾಡಿದಾಗ ನಿಮ್ಮ ಅಭಿಪ್ರಾಯ ಏನ್ ಅನಿಸ್ತಾ ಇತ್ತು, ಈಗ ನೀವು ಅದರಲ್ಲಿ ತೊಡಸ್ಕೊಂಡಿರಲ್ಲ, ಏನಂತೀರಿ? ನಾವು ಚಿಕ್ಕ ವಯಸ್ಸಲ್ಲ, ಅವರು ಆರ್ಗ್ಯಾನಿಕ್ ಎಲ್ಲ ಮಾಡಿ ಅವ್ರು ಎಕ್ಸ್ಪೋರ್ಟ್ ಮಾಡಿದ್ದಾರೆ, ಮತ್ತೆ ಸ್ವಲ್ಪ ಅದೇ ಅಭ್ಯಾಸ ಆಯ್ತು. ಅದಕ್ಕೆ ಬಂದ್ಬಿಟ್ಟು ನಾವು ಪುನಃ ಆರ್ಗ್ಯಾನಿಕ್, ಅವರು ತೀರೋಗಿದ್ರು 2000 ಅಲ್ಲಿ, ಮ್ಯಾನೇಜರ್ ಎಲ್ಲ ಪುನಃ ಅದು ಕನ್ವೆನ್ಷನಲ್ ಗೆ ಕನ್ವರ್ಟ್ ಮಾಡಿದ್ದಾರೆ. ನಾವು 2012 ಅಲ್ಲಿ ಬಂದು ಪುನಃ ರೀಕನ್ವರ್ಟ್ ಮಾಡಿದ್ದೀನಿ. ಅವ್ರದ್ದು ಫ್ರೆಂಡ್ಸ್ ಎಲ್ಲ ಇದ್ದಾರೆ, 2-3 ತೋಟ ಇಲ್ಲಿ ಆರ್ಗ್ಯಾನಿಕ್ ಇದೆ, ಅವ್ರು ಹೋಗಿ ಅವ್ರ ಹೆಂಗೆ ಮಾಡ್ತಾರೆ ನೋಡ್ಬಿಟ್ಟು ಸ್ವಲ್ಪ ರೀಕನ್ವರ್ಷನ್ ಮಾಡಿದೀನಿ. ಮತ್ತೆ ಸರ್ಟಿಫಿಕೇಶನ್ ಇದೆ, ಅದು 3 years ಆಗ್ತದೆ ಸರ್ಟಿಫಿಕೇಶನ್ ಮಾಡ್ಲಿಕ್ಕೆ, ಆರ್ಗ್ಯಾನಿಕ್ ಕನ್ವರ್ಟ್ ಆಗ್ಲಿಕ್ಕೆ. ಸರಿನೇ. ಅಂದ್ರೆ ನಿಮಗೂ ಆಸಕ್ತಿ ಇತ್ತು, ಅಪ್ಪ ಮಾಡಿದ್ದು ನೋಡಿದ್ರಿ, ಹಾಗಾಗಿ ಏನು ಯೋಚನೆ ಮಾಡಿದ್ರ 2012 ಮತ್ತೆ ಆರ್ಗ್ಯಾನಿಕ್ ಆಗಿ ಮುಂದುವರೆದ್ರಿ. ಹೌದು. ಯಾವ್ದು ರೋಬಸ್ಟಾ, ಅರೇಬಿಕಾ, ಕಾಳ್ಮೆಣಸು? ಏಲಕ್ಕಿ ರೋಬಸ್ಟಾ, ಎರಡು ಎಕರೆ ಅರ್ಬಿಕಾ ಇದೆ, ಮತ್ತೆ ಏಲಕ್ಕಿ ಸ್ವಲ್ಪ ಇದೆ, ಮತ್ತೆ ಇವಾಗ ತುಂಬಾ ಕೊಕ್ಕೋ, ಬಟರ್ ಫ್ರೂಟ್, ಸ್ವಲ್ಪ ಸಿನಮಿನ್, ಲೀಚಿ ಎಲ್ಲ ಹಾಕಿದೀವಿ ಮಧ್ಯ ಮಧ್ಯ. ಬಾಳೆನೂ ಇದೆಯಾ? ಹಾ, ಬಾಳೆನೂ ಇದೆ. ಅದೆಲ್ಲ ಸ್ವಲ್ಪ ಡ್ರೈ ಬನಾನಾ ಮಾಡ್ತೀವಿ, ಸೋಲಾರ್ ಡಿಹೈಡ್ರೇಟರ್ ಇದೆ, ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ. ಬಾಳೆದು ಬಿಟ್ರೆ ಮತ್ತಿನ್ಯಾವ್ದು ವ್ಯಾಲ್ಯೂ ಅಡಿಷನ್ ಮಾಡ್ತೀರಿ? ಕೊಕ್ಕೋ ಅಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದೀವಿ, ಇವಾಗ ಚಾಕ್ಲೇಟ್ ಟ್ರೈ ಮಾಡ್ತಾ ಇದೀವಿ, ಪ್ರೋಸೆಸ್ ಎಲ್ಲ ಗೊತ್ತಾಗಿದೆ. ಸ್ವಲ್ಪ ಸ್ವಲ್ಪ ಚಾಕ್ಲೇಟ್ ಬಾರ್ ಮಾಡಿ, ಚಿಕ್ಕದು ಒಂದು ಹೋಮ್ ಸ್ಟೇ ಇದೆ, ಅವ್ರಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಕೊಡುದು. ಓ ಓ, ಸರಿನೇ. ಮೇಡಮ್ ಸಪೋರ್ಟ್ ಮಾಡ್ತಾರ ಅದಕ್ಕೆಲ್ಲ ಅಲ್ವಾ? ದನಕರುಗಳು, ಹಸುಗಳು, ಎಮ್ಮೆಗಳು ಎಷ್ಟಿದಾವೆ ಈಗ? 5 ಇದೆ. ಅದರದು ಗಂಜಲ ಎಲ್ಲ ಹೋಗಿ ಕಲೆಕ್ಟ್ ಮಾಡಿ ಅದಕ್ಕೆ ಜೀವಾಮೃತ ತರ ಮಾಡಿ ನಮ್ ಸ್ಲರಿ ಪಂಪ್ ಅಲ್ಲಿ ತೋಟಕ್ಕೆ ಹಾಕ್ತಿವಿ. ಓಹೋ, ಕಾಫಿಗೆ. ಮತ್ತೆ ಮೆನ್ಸ್ಗೆ ಎಲ್ಲ ನಾವು ಪಂಚಗಾವ್ಯ ಹಾಕ್ತಿವಿ. ಪಂಚಗಾವ್ಯ ಅಂದ್ರೆ ಅದು ಹಾಲು, ಮೊಸರು, ಬಾಳೆ, 5-6 ಪ್ರಾಡಕ್ಟ್ಸ್ ಬರ್ತದೆ. ಅದೆಲ್ಲ 21 ಡೇಸ್ ಗೆ ಫರ್ಮೆಂಟ್ ಮಾಡಿ ಡೈಲ್ಯೂಷನ್ ಮಾಡಿ ಸ್ಪ್ರೇ ಮಾಡುದು. ಎಲ್ಲ ಇಲ್ಲೇ ತಯಾರು ಮಾಡುದು, ಕಾಂಪೋಸ್ಟ್ ಎಲ್ಲ. ಸ್ವಲ್ಪ ಸ್ವಲ್ಪ ಟ್ರೈಕೋಡರ್ಮಾ ತರ ಸ್ವಲ್ಪ ಫಂಗಲ್ ಕಂಟ್ರೋಲ್ ಗೆ ತಗೊಳೋದು ಹೊರಗಡೆಯಿಂದ. ಪಲ್ಪ್ ಮಾಡ್ಕೊಂತೀರಾ? ಹಾ, ಪಲ್ಪರ್ ಇದೆ. ಆರ್ಗ್ಯಾನಿಕ್ ಗೆ ಸ್ವಲ್ಪ ಜಾಸ್ತಿ ರೇಟ್ ಸಿಗ್ತದೆ, ಅವ್ರಿಗೆ ಪಲ್ಪಿಂಗ್ ಕಾಫಿನೇ ಬೇಕು, ಅದಕ್ಕೆ ನಾವು ಪಲ್ಪಿಂಗ್ ಆಡ್ ಮಾಡಿದೀನಿ. ಅದರದ್ದು ವೇಸ್ಟ್ ಎಲ್ಲ ಸಿಗ್ತದೆ ಕಾಂಪೋಸ್ಟ್ ಮಾಡ್ಲಿಕ್ಕೆ. ನೋಡಿ, ಅದೇ ಪಲ್ಪಿಂಗ್ ಮಾಡ್ಕೊಂಬಿಟ್ರೆ ನಿಮಗೆ ಸುಮಾರು ಸಿಪ್ಪೆ ಮತ್ತೆ ವೇಸ್ಟ್ ನೀರೆಲ್ಲ ಸಿಗುತ್ತೆ. ಅದನ್ನ ಅದೆಲ್ಲ ಸಿಗ್ತದೆ. ಮತ್ತೆ ಒಂದು ಚಿಪ್ಪರ್ ಇದೆ, ಮರದ ಚಿಪ್ಪರು, ಅದು 25 HP ಮೋಟರ್ ಅಲ್ಲಿ ಪೀಸ್ ಎಲ್ಲ ಹಾಕ್ಬಿಟ್ಟು ಅದೆಲ್ಲ ಪುಡಿ ಆಗ್ತದೆ. ಓಹೋ, ಜಾಸ್ತಿ ಬಯೋಮಾಸ್ ಸಿಗ್ತದೆ ನಮ್ಗೆ ಕಾಂಪೋಸ್ಟ್ ಮಾಡ್ಲಿಕ್ಕೆ. ಅಂದ್ರೆ ವರ್ಷನ ಎಷ್ಟು ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ತೀರಿ? ಅದು ಒಂದು 25 tons ಆಗ್ತದೆ, ಒಂದು ಕಾಂಪೋಸ್ಟ್ ಪೈಲ್ ಅಲ್ಲಿ ಒಂದು 5 tons ತಗೊಳ್ಳಿ. ಒಳ್ಳೇದು, ಒಳ್ಳೇದು. ಮತ್ತೇನು ಹೊರಗಡೆಯಿಂದ ಖರೀದಿ ಮಾಡ್ತೀರಾ? ಹೊರಗಡೆಯಿಂದ ಸಗಣಿ ಸ್ವಲ್ಪ ತಗೊಳ್ತೀವಿ. ಮತ್ತೆ ಸ್ವಲ್ಪ ಟ್ರೈಕೋಡರ್ಮಾ, ಸುಡೋಮೋನಾಸ್, ಅದು ಡಿಸೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ. ಒಳ್ಳೇದು ನೋಡಿ. ಅಂದ್ರೆ ನಿಮ್ಮಲ್ಲೇ ಚೆನ್ನಾಗಿ ಗೊಬ್ಬರ ಮಾಡ್ಕೊಳ್ಲಿಕ್ಕೆ ಗಮನ ಹರಿಸಿದ್ರೆ ಮತ್ತೆ ಸ್ವಲ್ಪ ಮಾತ್ರ ಹೊರಗಡೆಯಿಂದ ತೊಳ್ತೀರಿ. ಮತ್ತೆ ಡಿಸೀಸ್ ಏನ್ ಬಂದ್ರೆ ಸ್ವಲ್ಪ ಕಷ್ಟ. ಸೈಂಟಿಸ್ಟ್ ಯಾರಿಗೆ ಕೇಳಿದ್ರೆ ಅವ್ರು ಕೆಮಿಕಲ್ ಹೆಸರೇ ಕೊಡ್ತಾರೆ. ಬಟರ್ ಫ್ರೂಟ್ ತರ ಪ್ರಾಬ್ಲಮ್ ಇದ್ರೆ ಅವ್ರೆಲ್ಲಾರು ಹೇಳ್ತಾರೆ, ಇಲ್ಲ ಈ ಕೆಮಿಕಲ್ ಹಾಕ್ಬೇಕು, ಆ ಕೆಮಿಕಲ್ ಹಾಕಿ. ಅದಕ್ಕೆ ಆರ್ಗ್ಯಾನಿಕ್ ಗೆ ಸಪೋರ್ಟ್ ತುಂಬಾ ಕಮ್ಮಿ. ನಾವೇ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನಾವೇ ಟ್ರೈ ಮಾಡ್ಬೇಕು. ಓಕೆ, ಈಗ ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಏನೇನು ನಿಮ್ಮ ಅನುಭವ ಹೇಳಿ? ಈಗ ಕಾಫಿ ಅಲ್ಲಾಗ್ಲಿ, ಕಾನ್ವೆಂಟ್ಸ್ ಅಲ್ಲಾಗ್ಲಿ ಅಥವಾ ಬೇರೆ ಬೆಳೆಗಳಲ್ಲಿ. ಹೊರಗಡೆಯಿಂದ ಸೈಂಟಿಸ್ಟ್ ಎಲ್ಲ ಕೇಳಿದೀವಿ, ಸ್ವಲ್ಪ ಸ್ವಲ್ಪ ನೀಮ್ ಕೇಕ್ ಹಾಕ್ಲಿಕ್ಕೆ ಹೇಳಿದ್ದಾರೆ. ಮತ್ತೆ ಟ್ರೈಕೋಡೋಮಾ, ಸುಡೋಮೋನಾಸ್ ಆ ತರ ಎಲ್ಲ ಕಂಟ್ರೋಲ್ ಮಾಡಿದೀವಿ. ಮತ್ತೆ ಬೋರರ್ ಗೆಲ್ಲ ತುಂಬಾ ಕಷ್ಟ, ಇನ್ನು ಬೋರರ್ ಗೆ ಬೆಂಕಿ ಹಾಕ್ಬೇಕು. ಈಗ ಸುತ್ತ ಏನಾದ್ರೂ ಬಟ್ಟೆ ಸುತ್ತದು ಕಾಂಡಕ್ಕೆ ಆತರ ಎಲ್ಲ ಏನ್ ಮಾಡೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಟ್ರೀಸ್ ಇಟ್ಕೊಳ್ತೀವಿ, ತುಂಬಾ ನಾವು ಶೇಡ್ ತಗೊಳ್ಳೋದಿಲ್ಲ. ಮತ್ತೆ ಜನ ಹೇಳ್ತಾರೆ ಅದು ಫುಲ್ ತೆಗಿಬೇಕು, ತೆಗಿದ್ರೆ ನಿಮ್ಗೆ ಕಾಫಿ ಜಾಸ್ತಿ ಬರ್ತದೆ, ಸ್ವಲ್ಪ ಬ್ಯಾಲೆನ್ಸ್ ಇರ್ಬೇಕು, ಪಕ್ಷಿ ಜಾಸ್ತಿ ಬರ್ತದೆ, ಪಕ್ಷಿ ಚಿಕ್ಕ ಹುಳ ಎಲ್ಲ ಬಂದು ತಿಂತದೆ. ಅದಕ್ಕೆ ನಮ್ಗೆ ಫುಲ್ ಸಿಸ್ಟಮ್ ಇರ್ತದೆ, ಮರ ಎಲ್ಲ ಇದ್ರೆ ಒಳ್ಳೇದು. ಮತ್ತೆ ಅದರದ್ದು ಲೀಫ್ ಎಲ್ಲ ಬೀಳ್ತದೆ. ನಿಜ ನಿಜ. ಎಲ್ಲಾರು ಹೇಳ್ತಾರೆ ಕನ್ವೆನ್ಷನ್ ಅಲ್ಲಿ 20-30-40 ಬ್ಯಾಗ್ ಸಿಗ್ತದೆ ಅಂತ, ನಮ್ಗೆ ಹಂಗೆ ಸಿಕ್ಕದಿಲ್ಲ. ಮ್ಯಾಕ್ಸಿಮಮ್ ಒಂದು 20 ಸಿಗ್ಬಹುದು. ಇಪ್ಪತ್ತು ಒಳ್ಳೇದು, ಮತ್ತೆ 15-16 ಬರ್ತದೆ. ನಾವು ಇವಾಗ ಪ್ರೂನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬರ್ತದೆ. ಮತ್ತೆ ಎಕ್ಸ್ಟ್ರಾ ಗೊಬ್ಬರ ಕೊಡ್ಬೇಕು. ಇವಾಗ ಫರ್ಟಿಗೇಷನ್ ಅಂತ ಟ್ರೈ ಮಾಡ್ತಾ ಇದೀವಿ. ಫರ್ಟಿಗೇಷನ್ ಅಂದ್ರೆ ನೀರ್ ಪಂಪ್ ಮಾಡಿ ಅದಕ್ಕಿಂತ ಒಂದು ಡ್ರಮ್ ಅಲ್ಲಿ ಜೀವಾಮೃತ ಎಲ್ಲ ಪಂಚಗವ್ಯ ಹಾಕಿ ಜಾಯಿಂಟ್ ಮಾಡುದು, ಗ್ರೌಂಡ್ ಗೆ ಹೋಗೋದು ವೆಂಚರಿಂಗ್ ಮೂಲಕ. ಹೌದು, ಅದೇ ಒಳ್ಳೆ ಆಸಕ್ತಿ ಇದೆ ನಿಮಗೆ. ಮತ್ತೆ ಅದರಲ್ಲಿ ಏನೆಲ್ಲ ದಾರಿಗಳಿದಾವ ಅಂತ ಅನ್ಕೊಂಡು ಹುಡುಕ್ತಾ ಇದ್ರಿ. 2012 ನೀವು ಇಲ್ಲಿ ಬಂದು ಮಾಡ್ತಾ ಇದೀರಲ್ಲ, ಹೌದು. ಸಮಸ್ಯೆಗಳು ಏನು ನಿಮಗೆ ಪ್ರಮುಖವಾಗಿ ಕಾಣಿಸ್ತದವೆ? ಫಸ್ಟ್ ನಾವು ತೋರಿಸ್ಬೇಕು ಜನಗೆ ಇಷ್ಟು ಕಾಫಿ ಸಿಗ್ತದೆ. ಮತ್ತೆ ಎಲ್ಲಾರು ಇಲ್ಲಿ ಹೇಳ್ತಾರೆ ಇಲ್ಲ ಮಾಡ್ಬೇಡ, ಎಲ್ಲ ಟ್ರೈ ಮಾಡಿದೀವಿ, ಆಗದಿಲ್ಲ ಆಗದಿಲ್ಲ ಅಂತ. ಇನ್ನೂ ಹೇಳಕ್ ಆಗುದಿಲ್ಲ, ನಾವು ಆರ್ಗ್ಯಾನಿಕ್ ಮಾಡಿದೀವಿ ಚೆನ್ನಾಗಿದೆ ಅಂತ, ಇನ್ನು ಸ್ವಲ್ಪ ಲರ್ನ್ ಮಾಡ್ತಾ ಇದೀವಿ. ಅಲ್ಲ, ಎಲ್ಲಾ ಪದ್ಧತಿಯಲ್ಲಿ ಹಾಗೆ ಎಷ್ಟು ನಾವು ಕಲಿತರೂ ಸಾಲದೆ. ಆದ್ರೂ ಈಗ ಇಷ್ಟು ವರ್ಷಗಳ ಒಂದು ಅನುಭವದ ಮೂಲಕ ನಾವು ನೋಡೋದಾದ್ರೆ ಖರ್ಚು ವೆಚ್ಚಗಳು, ಕೈಗೆ ಉಳಿದಿರೋದು, ಮತ್ತೆ ಓ ಇಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಏನೋ ಕಷ್ಟ ಅಲ್ಲ, ಇದು ಒಳ್ಳೇದೇ ಪರಿಸರಕ್ಕೂ ನಮಗೂ ಗ್ರಾಹಕರಿಗೆ ಅಂತ ಅನ್ಸಿರ್ಲೇಬೇಕು. ಬರೀ ಕಾಫಿ ಮಾಡಿದ್ರೆ ಕಷ್ಟ, ಆರ್ಗ್ಯಾನಿಕ್ ಅಲ್ಲಿ ಸ್ವಲ್ಪ ಡೈವರ್ಸಿಫೈ ಮಾಡ್ಬೇಕು. ಆರೆಂಜು ಅದು ಅಲ್ಲ, ಮಧ್ಯ ಮಧ್ಯ ಹಾಕಿ ಸ್ವಲ್ಪ ಬೇರೆ ಇನ್ಕಮ್ ಇರ್ಬೇಕು. ಅದು ಬರೀ ಕಾಫಿ ಪೆಪ್ಪರ್ ಮಾಡಿದ್ರೆ ಸ್ವಲ್ಪ ಕಷ್ಟ. ಓಹೋ, ಪೆಪ್ಪರ್ ಚೆನ್ನಾಗಿ ಬರ್ತದೆ, ಪೆಪ್ಪರ್ ಕನ್ವೆನ್ಷನ್ ಕಿಂತ ಜಾಸ್ತಿನೂ ಬರ್ತದೆ, ಅದು ಹೇಳ್ಬೋದು ನಾವು. ಕೇಳಿದ್ರೂ ಗೊತ್ತಾಗ್ತದೆ. ಹೌದು, ಬಟರ್ ಫ್ರೂಟ್ ಅನ್ನು ಹಾಕೊಂಡಿದ್ರಿ, ಜೊತೆಗೆ ಕಿತ್ಲೆನು ಹಾಕೊಂಡಿದ್ವಿ. ಮತ್ತೆ ಅದರದ್ದು ಬ್ಲಾಕ್ ಬ್ಲಾಕ್ ಸ್ಪಾಟ್ ಬರ್ತದೆ, ಅವರು ಇಲ್ಲ ತಗೊಳ್ಳೋದಿಲ್ಲ. ಅಥವಾ ಅವ್ರಿಗೆ ಕ್ಲೀನ್ ಆಗಬೇಕು, ಕ್ಲೀನ್ ಆಗಬೇಕು ಅಂದ್ರೆ ಕೆಮಿಕಲ್ ಹಾಕ್ಬೇಕು. ಜನಗೆ ಗೊತ್ತಾಗೋದಿಲ್ಲ, ಫ್ರೂಟ್ ಎಲ್ಲ ಕ್ಲೀನ್ ಆಗಿ ಕಾಣಿದ್ರೆ ಅವ್ರಿಗೆ ಒಳ್ಳೇದಂತ, ಇಲ್ಲ ಅದು ರಾಟ್ ಆಗ್ಬೇಕು, ರಾಟ್ ಆಗಿದ್ರೇನೆ ಫ್ರೂಟ್ ಒಳ್ಳೇದು. ಹ್ಮ್, ಅದು ಬ್ಲಾಕ್ ಬ್ಲಾಕ್ ಸ್ಪಾಟ್ ಎಲ್ಲ ಒಳಗಡೆ ಚೆನ್ನಾಗಿರ್ತದೆ. ಅಲ್ಲ, ರಾಟ್ ಆಗ್ಬೇಕನ್ನೋದಕ್ಕಿಂತ ಶಿಲೀಂಧ್ರ ಅಥವಾ ಸೂಕ್ಷ್ಮ ಜೀವಿಗಳು ಈ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಹೇಗೆ ಬೆಳಿತಾವೋ ಹಾಗೆ ಬೆಳೆದಷ್ಟು ರುಚಿ ಅಂತ ಹೇಳ್ತಾರಲ್ಲ ಹಂಗೆ. ಒಟ್ಟಾರೆ ಖರ್ಚು ವೆಚ್ಚ ಹೇಗಿದೆ ನಿಮ್ದು, ಈಗ ಎಷ್ಟು ಖರ್ಚು ಮಾಡ್ತೀರಿ ಒಂದ್ ಎಕರೆಗೆ ಅಥವಾ 25 ಎಕರೆಗೆ, ಕೈಗೆ ಎಷ್ಟು ಉಳಿತೈತೆ ಅಂತ ಅನ್ಕೊಂಡು ಹೇಳ್ಬೋದಾ? ಕಷ್ಟ ಅದು, ಒಂದೊಂದು ವರ್ಷಕ್ಕೆ ಚೇಂಜ್ ಆಗ್ತದೆ. ಮತ್ತೆ ನಾವು ಇಲ್ಲಿ ಎಲ್ಲ ತಯಾರು ಮಾಡುದಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗ್ತದೆ, ಲೇಬರೇಜ್ ಸ್ವಲ್ಪ ಜಾಸ್ತಿ. ಹೌದು ಅಲ್ಲ, ಒಟ್ಟಾರೆ ನಿಮಗೆ ಕೈ ಉಳಿತದೆ ಏನ್ ತೊಂದ್ರೆ ಇಲ್ಲ ಅಲ್ವಾ? ಹೌದೌದು, ಎಲ್ಲ ಖರ್ಚು ತೆಗೆದು ಜೀವನ ಸಾಗಿಸ್ಕೊಂತ ಬಂದಿದ್ದೀರಿ, ಮತ್ತೆ ಇನ್ನು ಬೆಳೀತಾ ಹೋಗ್ತದಿರಿ ಅಲ್ವಾ? ಹೌದೌದು, ನಿಜ. ಈಗ ಅಷ್ಟೆಲ್ಲ ಏನಿಲ್ಲ, ಹಾಗೆ ಸ್ವಲ್ಪ ಪ್ರಾಫಿಟ್ ಎಲ್ಲ ಸಿಗ್ತದೆ, ಮತ್ತೆ ಒಂದೊಂದು ವರ್ಷ ಜಾಸ್ತಿ ಸಿಗ್ತದೆ. ನಾವು ಹೋಗಿ ನೋಡ್ಬೇಕು ಯಾರಿಗೆ ಆರ್ಗ್ಯಾನಿಕ್ ಕೊಡೋದು. ಒಂದು 30-35% ಸಿಗ್ತದೆ, ಸ್ವಲ್ಪರಿಗೆ ಪ್ರೀಮಿಯಂ ಸಿಗ್ತದೆ. ಓ, 30-35% ತನಕ ಸಿಗುತ್ತಾ? ಹೌದು, ನಾವು ಕಾಫಿ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಯಾವ ದೇಶಕ್ಕೆ ಹೋಗುತ್ತೆ ಅದು? ಇವಾಗ ಜರ್ಮನಿಗೆ ಹೋಗ್ತದೆ. ಓ, ಕುಪ್ಪಂಡ ಭರತ್ ಅವರು ಕಳಿಸೋದು ಜರ್ಮನಿಗೆ ಅಂತ ಹೇಳ್ತದೆ, ನಿಮ್ದು ಅಲ್ಲಿಗೆ ಹೋಗ್ತದ? ಹೌದು ಹೌದು. ಎಷ್ಟು ವರ್ಷದಿಂದ ಜರ್ಮನಿಗೆ ಕಳಿಸ್ತದ್ರಿ? ಈ 5 ವರ್ಷದಿಂದ. ಹಣದ ಬಟ್ವಾಡ ಈಗ ನೀವು ತೆಗೆದುಕೊಂಡು ಅವ್ರಿಗೆ ಕೊಡ್ತಿರಲ್ಲ, ಅವ್ರು ತೆಗೆದುಕೊಂಡ್ಮೇಲೆ ಹಣನ ಸಕಾಲ ಕೊಡ್ತಾರೆ ಅಲ್ವಾ? ಚಿಕ್ಕಮಂಗ್ಳೂರಲ್ಲಿ ಒಂದು ಎಕ್ಸ್ಪೋರ್ಟರ್ ಇದ್ದಾರೆ, ಅವರು ಜರ್ಮನಿ ಅವರು ಡೈರೆಕ್ಟ್ ನಮ್ಗೆ ಪೇಮೆಂಟ್ ಮಾಡ್ತಾರೆ, ಮತ್ತೆ ನಾವು ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹಲ್ಲಿಂಗ್ ಎಲ್ಲ ಗ್ರೇಡಿಂಗ್ ಎಲ್ಲ ಮಾಡಿ ಅವ್ರು ಜರ್ಮನಿ ಕಳಿಸ್ತಾರೆ. ಎಕ್ಸ್ಪೋರ್ಟ್ ಲೈಸೆನ್ಸ್ ಇಲ್ಲ, ಮತ್ತೆ ನಮ್ದು ತಂದೆ ಇಲ್ಲ, ಎಕ್ಸ್ಪೋರ್ಟ್ ಎಲ್ಲ ಅವರೇ ಮಾಡಿದ್ದು. ಅದು ಸ್ವಲ್ಪ ದೊಡ್ಡ ತೋಟ ಅವಾಗ. ಸರಿನೆ. ಕಾಳು ಮೆಣಸನ್ನು ಹೊರಗಡೆ ದೇಶ ಕಳಿಸ್ತೀರಾ ಅಥವಾ ಇಲ್ಲೇ ಮಾರಾಟ ಮಾಡ್ತೀರಾ? ಸ್ವಲ್ಪ ಹೋಗ್ತದೆ ಆರ್ಗ್ಯಾನಿಕ್ ಗೆ, ಬಾಕಿ ಎಲ್ಲ ನಾವು ಲೋಕಲ್ ಮಾರ್ಕೆಟ್ ಅಲ್ಲಿ ಕೊಡ್ಬೇಕು. ಸ್ವಲ್ಪ ಎಕ್ಸ್ಟ್ರಾ ಕೇರು ಎಲ್ಲ, ಅದು ಡಿಕೋನ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ನೀರ್ ಹಾಕಿ ಡಿಸೀಸ್ ಆಗ್ಬಾರ್ದು. ಮತ್ತೆ ಒಂದು 6 ಮಂತ್ಸ್ ಆದ್ಮೇಲೆ ಸ್ವಲ್ಪ ಎಲ್ಲ ಕಡೆ ನೋಡಿದ್ರೆ ಅದು ವೈಟ್ ವೈಟ್ ಬರ್ತದೆ, ಆತರ ಬರೋದಿಲ್ಲ. ಅದು ಎಲ್ಲ ಬಿಸಿ ನೀರಲ್ಲಿ ಹಾಕಿ ಡ್ರೈ ಮಾಡಿದ್ರೆ, ಮತ್ತೆ ಡಬಲ್ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಕ್ಲೀನಾಗಿ ಇರ್ತದೆ, ಗ್ರೇಡ್ ಎಲ್ಲ ಮಾಡಿ. ನಾಚಪ್ಪನವ್ರಿ, ಪರಿಸರ ಪ್ರಿಯ ಪದ್ಧತಿ ಎಲ್ಲ ಕಾಫಿಯನ್ನ ಬೆಳೀತಿದಿರಲ್ಲ, ಮಣ್ಣಿನ ಫಲವತ್ತತೆ ಮತ್ತೆ ಅಲ್ಲಿ ವಾತಾವರಣ, ಅದ್ರ ಬಗ್ಗೆ ನೀವು ಸೂಕ್ಷ್ಮವಾಗಿ ನೋಡೇ ನೋಡಿರ್ತೀರಿ, ಏನಂತೀರಿ? ಅಂದ್ರೆ ಮಣ್ಣಿಗೆ ಹೆಂಗೆ ಡಿಫರೆನ್ಸ್ ಇದೆ ಅಂತ, ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್, ಪಿಹೆಚ್, ಇನ್ನು ಬೇರೆ ಬೇರೆದನ್ನು ಟೆಸ್ಟ್ ಮಾಡಿಸ್ತಾ ಇರ್ತೀರಿ ಅಲ್ವಾ? ಹೌದೌದು, ಸ್ವಲ್ಪ ಸ್ವಲ್ಪ ಟೆಸ್ಟ್ ಮಾಡ್ತಾ ಇದೀವಿ. ಮತ್ತೆ ನಮ್ದು ಜಾಗದಲ್ಲಿ ಒಂದು ಜಾಗಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ, ಒಂದು ಜಾಗದಲ್ಲಿ ಚೆನ್ನಾಗಿದೆ, ಒಂದು ಜಾಗದಲ್ಲಿ ಸ್ವಲ್ಪ ಸ್ಲೋಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಲೀಚಿಂಗ್ ಇದೆ. ಇಷ್ಟು ಆರ್ಗ್ಯಾನಿಕ್ ಹಾಕಿದ್ರೇನು ಕೊಡಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ, ಯಾಕಂದ್ರೆ ಅದು ಫ್ಲಾಟ್ ಗ್ರೌಂಡ್ ಅಲ್ಲಿ ಆರ್ಗ್ಯಾನಿಕ್ ಹಾಕ್ತೀರಾ, ಮತ್ತೆ 2 ಇಯರ್ಸ್ ಅಲ್ಲಿ ಅದೆಲ್ಲ ಬಿಲ್ಡಪ್ ಆಗಿ ಹ್ಯೂಮಸ್ ಆಗ್ತದೆ, ಬ್ಲಾಕ್ ಆಗಿ ಇರ್ತದೆ ಕೆಳಗಡೆ. ಮತ್ತೆ ಇಲ್ಲಿ ಸ್ಲೋಪ್ ಅಲ್ಲಿ ಏನಾಗ್ತದೆ, ಮಲೆಗೆ ಎಲ್ಲ ಹೋಗ್ಬಿಡ್ತದೆ. ಹೌದು, ಕೊಚ್ಕೊಂಡು ಸ್ವಲ್ಪ ಫ್ಲಾಟ್ ಆಗಿ ಇರೋ ಜಾಗದಲ್ಲಿ ಕಾಫಿನೂ ಚೆನ್ನಾಗಿ ಬರ್ತದೆ, ಅದು ಕಾಂಪೋಸ್ಟ್ ಆಗಿ ಕಾಂಪೋಸ್ಟ್ ಆಗಿ ಕೆಳಗಡೆ ಫುಲ್ ಬ್ಲಾಕ್ ಹ್ಯೂಮಸ್ ತರ ಇರ್ತದೆ. ಸ್ಲೋಪ್ ಅಲ್ಲಿ ಸ್ವಲ್ಪ ಕಷ್ಟ, ಸ್ಲೋಪ್ ಅಲ್ಲಿ ಎಷ್ಟು ಗೊಬ್ಬರ ಹಾಕಿದ್ರೂ ಸ್ವಲ್ಪ ಕಷ್ಟ ಆಗ್ತದೆ. 2012 ಶುರು ಮಾಡಿದ್ದು ಆಲ್ಮೋಸ್ಟ್ ಒಂದು 15 ವರ್ಷ ಆಯ್ತಲ್ಲ, ಈ ಒಂದು ಅವಧಿಯಲ್ಲಿ ನಿಮ್ಮ ತೋಟದ ಚಿತ್ರಣ ಮತ್ತೆ ನಿಮ್ಮ ಬದುಕಿನ ಒಂದು ಬದಲಾವಣೆ ಬೆಳವಣಿಗೆ ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ತೋಟದಲ್ಲಿ ಆಗಿರುವ ಬದಲಾವಣೆ ಆರ್ಗ್ಯಾನಿಕ್ ಕಲ್ಟಿವೇಶನ್ ಇಂದ ಈಗ ಅಲ್ಲಿ ಡೈವರ್ಸಿಟಿ ಆಗಿರೋದು, ಆಮೇಲೆ ಇದು ಒಳ್ಳೆ ಕ್ರಮ ಅಂತ ನಿಮಗೆ ಅನ್ಸಿರೋದು? ಅದೇ, ಇನ್ನು ಯಾರಿಗೆ ನಾವು ಬಂದು ನಮ್ದು ತೋಟ ನೋಡಿ ಇಷ್ಟು ಚೆನ್ನಾಗಿದೆ ನಾವು ಹೇಳಕ್ ಆಗೋದಿಲ್ಲ. ರೈತರು ಅಥವಾ ಕಾಫಿ ಬೆಳೆಗಾರರದು ಒಂದೇನಂದ್ರೆ ಮಾಡಿದ್ದನ್ನ ಹೇಳ್ಕೊಳ್ಳಿಕ್ ಇಷ್ಟಪಡಲ್ಲ, ಆದ್ರೂ ಮನಸ್ಸಿಗೆ ಅನಿಸ್ತಾ ಇರತ್ತೆ, ಇಲ್ಲಾಂದ್ರೆ ನೀವು ಇಷ್ಟೊತ್ತಿಗೆ ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಿದ್ರಿ ಅಲ್ವಾ? ನೀವು ಈ ಆರ್ಗ್ಯಾನಿಕ್ ಕಲ್ಟಿವೇಶನ್ ಮಾಡ್ತಿರೋದು ನಿಮ್ಗೆ ಇಷ್ಟವಾಗಿದೆ ಅಲ್ವಾ? ಹೌದು. ಮನೆಯವರು ಏನಂತಾರೆ? ಮನೆಯವರು ಸ್ವಲ್ಪ ಫಸ್ಟ್ ಅವ್ರು ಹೇಳಿದಾರೆ, ಇಲ್ಲ ನಮ್ ತಂದೆ ಅದೇ ಮಾಡಿದಾರಲ್ಲ ಅದಕ್ಕೆ ಹೇಳಲ್ಲ ಅವರು. ಓಹೋ, ಇಲ್ಲ ದೊಡ್ಡವ್ರು ಮಾಡಿರುವಾಗ ನಾವ್ಯಾಕೆ ಮತ್ತೆ ಅಪೋಸ್ ಮಾಡೋದನ್ನ ಅನ್ಕೊಂಡಲ್ವಾ? ನೀವು ಮತ್ತೆ ನಿಮ್ಮ ಶ್ರೀಮತಿ ಜೊತೆಗೆ ಸಣ್ಣ ಮಗು, ಅದ ಆ ಮಗುಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹಸುಗಳು ಎಂತವ್ ಇಟ್ಕೊಂಡಿದ್ರಿ ತಾವು? ಅದು ಸ್ವಲ್ಪ ಎಲ್ಲ ಮಿಕ್ಸ್ ಇದೆ, ಅದು ನಾಟಿ ಬೇಕಾಗ್ತದೆ ನಮ್ಗೆ ಇದಕ್ಕೆ, ಮತ್ತೆ ನಾವು ಎಲ್ಲ ಮಿಕ್ಸ್ ಬ್ರೀಡ್ ಇದೆ ಸ್ವಲ್ಪ. ಅದನ್ನ ಮೇಯ್ಲಿಕ್ಕೆ ಹುಲ್ಲು ಅದೆಲ್ಲ? ಹುಲ್ಲೆಲ್ಲ ಇಲ್ಲೇ ಉಂಟು, ನಾವು ಫ್ರೆಂಡ್ ಇಂದ ಸ್ವಲ್ಪ ಹುಲ್ಲು ತಗೊಳ್ಳೋದು, ಮತ್ತೆ ಪ್ಯಾಡಿ ಏನಿಲ್ಲ, ಅದು ಗ್ರೇಜಿಂಗ್ ಗ್ರೌಂಡ್ ಅಷ್ಟಿಲ್ಲ, ನಾವು ಸೆಂಟ್ರಲ್ ವ್ಯಾಲಿಯಲ್ಲಿ ಸ್ವಲ್ಪ ಹಂಗೆ ವೈಲ್ಡ್ ಆಗಿ ಬಿಡೋದು. ಕೆಳಗಡೆಗೆ 4-5 ಎಕರ್ ಹಂಗೆ ಇದೆ, ಏನ್ ಮಾಡೋದಿಲ್ಲ, ನೀರ್ ಏರಿಯಾ ಎಲ್ಲ ಹಂಗೆ ವೈಲ್ಡ್ ಆಗಿ ಬಿಡೋದು, ಸ್ವಲ್ಪ ಜಾಗ ಹಂಗೆ ಬಿಡ್ಬೇಕು. ಮೇಲೆ ಹೈಟ್ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಬಿಟ್ಟಿದ್ರೇನು ಅದರದ್ದು ಸಾಯಿಲ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೆಳಗಡೆ ತೋಟದಲ್ಲಿ ಯಾವಾಗ್ಲೂ ಸ್ವಲ್ಪ ಫಾರೆಸ್ಟ್ ಝೋನ್ ಇಲ್ಲ ಏನ್ ಟಚ್ ಮಾಡಬಾರ್ದು, ಆತರ ಒಂದ್ ಝೋನು ಇರಬೇಕು. ಓಕೆ, ಒಳ್ಳೇದೇ. ಹಸುಗಳಿಂದ ಹಾಲು ಮೊಸರು ಮಜ್ಜಿಗೆ ಎಲ್ಲ ಸಿಗುತ್ತಲ್ವಾ ನಿಮ್ಗೆ? ಸಿಗ್ತದೆ. ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಂತಂದ್ರೆ ನಿಮ್ಮ ಆಹಾರನು ಆರ್ಗ್ಯಾನಿಕ್ ಇದ್ರೆ ಒಳ್ಳೇದು, ಜೈವಿಕ ಪದ್ಧತಿಯಲ್ಲಿ ಬೆಳೆಯುವುದಂತ, ಭತ್ತ ತರಕಾರಿಗಳು ಹಣ್ಣುಗಳು ಇದನ್ನೆಲ್ಲ ಸುಮಾರು ಜನ ಅವರು ತಿನ್ಲಿಕ್ಕೆ ತರಕಾರಿ ಮಾತ್ರ ಆರ್ಗ್ಯಾನಿಕ್ ಮಾಡುದು, ಮತ್ತೆ ಸೇಲ್ ಮಾಡ್ಲಿಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ ಮಾಡ್ತಾರೆ, ಅವರು ತಿನ್ನೋದಿಲ್ಲ. ಸುಮಾರು ಜನ ಇದ್ದಾರೆ ಅವರು, ಮತ್ತೆ ತರಕಾರಿ ಫೋನ್ಗೆ ಮಾಡ್ಬೇಕಂದ್ರೆ ಅವ್ರು ಆರ್ಗ್ಯಾನಿಕ್ ಮಾಡ್ತಾರೆ. ಹೌದು. ನೀವು ಏನಾದ್ರೂ ತರಕಾರಿಗಳನ್ನ ನಿಮ್ಮ ಮನೆ ಬಳಕೆಗೆ ಬೆಳ್ಕೊಂತೀರಾ? ಮಾಡ್ತೀವಿ, ಅದು ಏನೇನು ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ, ಅದು ಲೆಟಸ್, ಸ್ಯಾಲೆಡ್ಸ್ ಆತರ ಸ್ವಲ್ಪ, ಮತ್ತೆ ಬೀನ್ಸ್ ಯಾವ್ದು ಚೆನ್ನಾಗಿ ಬರ್ತದೆ ಅದೆಲ್ಲ ಹಾಕ್ತಿವಿ ಇಲ್ಲಿ. ಜೇನು ಸಾಕಾಣಿಕೆ ಏನಾದ್ರು ಮಾಡ್ತೀರಾ? ಕಾಫಿ ಮಧ್ಯದಲ್ಲಿ ನೈಟ್ರೋಜನ್ ಫಿಕ್ಸರ್ಸ್ ಅಂತ ಇದೆ, ಅದು ಪಲ್ಸಸ್, ಹಾರ್ಸ್ ಗ್ರಾಮ್, ನೈಟ್ರೋಜನ್ ಫಿಕ್ಸರ್ ಸುಮಾರು ಇದೆ. ಒಳ್ಳೇದು ಒಳ್ಳೇದು. ಬ್ಲಾಕ್ ಗ್ರಾಮ್ ಆತರ ಸುಮಾರು ಇದೆ, ಅದ ಹಾಕ್ತಿವಿ. ಮತ್ತೆ ಅದು ಹಾರ್ವೆಸ್ಟ್ ಮಾಡಿದಿಲ್ಲ, ಹಾರ್ವೆಸ್ಟ್ ಮಾಡಿದಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಅದು ವಾಪಸ್ ನೈಟ್ರೋಜನ್ ಹೋಗ್ಬೇಕು, ಕಚ್ಚೆ ಮಾಡುವಾಗ ಅದು ಹೋಗ್ತದೆ ಗ್ರೌಂಡ್ ಗೆ. ಸರಿನೆ. ಜೇನು ಸಾಕಾಣಿಕೆ ಮಾಡ್ತೀರಾ? ಬೀ ಕೀಪಿಂಗ್ ಟೂ ತ್ರೀ ಬಾಕ್ಸಸ್ ಇದೆ. ಇಲ್ಲ ಮಾಡ್ಬೋದು, ಕಷ್ಟೇನಿಲ್ಲ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು. ಸ್ವಲ್ಪ ಬೇರೆ ಎಲ್ಲ ಸುಮಾರು ಕೆಲಸ ಇದೆ, ಅದಕ್ಕೆ ನಮ್ದು ಮಿಸ್ಸಸ್ ನೋಡ್ತಾ ಇದ್ರು, ಅವರು ವರ್ಕ್ಶಾಪ್ ಎಲ್ಲ ಹೋಗಿದ್ದಾರೆ ಪೊನ್ನಂಪೇಟ್ ಕಾಲೇಜ್, ಅವ್ರು ನೋಡ್ತಾ ಇದ್ರು. ಒಂಥರ ಕುತೂಹಲ ಮೂಡಿಸುತ್ತೆ, ಮತ್ತೆ ಸಾರ್ಥಕತೆ ಅನಿಸುತ್ತೆ. ಅಂದ್ರೆ ನಾವು ಮಾಡೋದು ಒಳ್ಳೇದು ಈ ಪರಿಸರಕ್ಕೆ, ಈ ಭೂಮಿಗೆ, ನಮ್ಮ ಬದುಕಿಗೆ, ನಮ್ಮ ಸಮಾಜಕ್ಕೆ ಅಂತ ಅನ್ಕೊಂಡು. ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಲ್ವಾ, ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೇರೆ ಬೇರೆ ಇರುತ್ತೆ, ಆ ಮನೋಭಾವನೆ ಮತ್ತು ನೀವು ಮಾಡುವ ಕೆಲಸಗಳ ಪರಿಣಾಮ ಏನ್ ಅನಿಸುತ್ತೆ ನಿಮ್ಗೆ? ನಿಮ್ಮ ಜೀವನಕ್ಕೆ ಇನ್ಫ್ಲುಯೆನ್ಸ್ ಮಾಡಿರೋದು, ಇನ್ಸ್ಪಿರೇಷನ್ ಮಾಡಿರೋದು? ಅದು ಸಸ್ಟೈನಬಲ್ ಲೈಫ್ ಅಂತ ಇರ್ಬೇಕು. ಅದು ಏನದು, ಸ್ವಲ್ಪ ಎಲ್ಲ ನಾವು ಹೊರಗಡೆಯಿಂದ ತರಕ್ಕೆ ಎಲ್ಲ ಇಲ್ಲೇ ಇದೆ, ನಮ್ ತೋಟದಲ್ಲಿ ಇಲ್ಲೇ ಇದ್ರೆ ಒಂದು ಲಾಕ್ ಡೌನ್ ಆಗ್ಲಿ ಏನೋ, ನಾವು ಇಲ್ಲೇ ಚೆನ್ನಾಗೇ ಇರ್ಬೋದು. ಎಲ್ಲ ಫ್ರೂಟ್ಸ್ ಸಿಗ್ತದೆ, ಮನೆಯವರು ಮಾಡ್ಬೋದು, ಎಲ್ಲ ಇಲ್ಲೇ ಫುಲ್ ಸೆಲ್ಫ್ ಸಸ್ಟೈನಬಲ್ ಇರ್ಬೋದು. ನಾವು ಫುಲ್ಲಿ 100% ಸೆಲ್ಫ್ ಸಸ್ಟೈನಬಲ್ ಇಲ್ಲ, ಆದ್ರೆ ಅದೇ ಅದಕ್ಕೆ ಸ್ಟ್ರೈವ್ ಮಾಡ್ಬೇಕು. ನಿಜ ಹೌದು. ಮತ್ತೆ ಮುಂಬರುವ ದಿನಗಳಲ್ಲಿ ಏನು ಆಲೋಚನೆ ಇಟ್ಕೊಂಡಿದ್ರಿ ತಾವು? ಲೇಬರ್ ಎಲ್ಲ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಮೆಕನೈಸೇಷನ್ ಫರ್ಟಿಗೇಷನ್ ಆತರ ಸ್ವಲ್ಪ ಸಿಸ್ಟಮ್ ಎಲ್ಲ ಇದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಬರ್ತದೆ. ಸ್ವಲ್ಪ ಡ್ರಿಪ್ ಲೈನ್ ಎಲ್ಲ ಇಟ್ಟಿದ್ರೆ, ಡ್ರಿಪ್ ಲೈನ್ ಫರ್ಟಿಗೇಷನ್ ಮಾಡಿದ್ರೆ ಸ್ವಲ್ಪ ಈಸಿ ಆಗ್ಬೇಕು. ಇಲ್ಲ ತುಂಬಾ ಕಷ್ಟ, ಗೊಬ್ಬರ ಹಾಕಿ ಒಂದು ಕನ್ವೆನ್ಷನಲ್ ಗೆ ನೋಡಿದ್ರೆ ಒಂದು ಕೈ ಹಾಕ್ತಾರೆ ಅಷ್ಟೇ, ಕಾಫಿ ಸುತ್ತಿ. ಮತ್ತೆ ನಾವು ಕಾಂಪೋಸ್ಟ್ ಒಂದು 5 ಕಾಂಪೋಸ್ಟ್ ಹಾಕಿ ಅಷ್ಟು ಒಂದು ಕುಕ್ಕೆ ಫುಲ್ ಹಾಕ್ಬಿಟ್ಟು ಕಮ್ಮಿ ಕಾಫಿ ಬರ್ತದೆ. ಅದಕ್ಕೆ ಯಾಕೇನ್ ಹೇಳ್ತಾರೆ, ಯಾಕೆ ಇಷ್ಟು ಕಷ್ಟ ಮಾಡ್ಬೇಕು? ಮತ್ತೆ ಮಾರ್ಕೆಟ್ ಹೋಗಿ ಹುಡ್ಕಬೇಕು, ಹೋಗಿ ಎಲ್ಲಿ ಸಿಗ್ತದೆ ಮಾರ್ಕೆಟ್, ಕಾಫಿಗೆ ಪ್ರೈಸ್ ಸಿಗ್ತದ, ಪ್ಯಾಷನ್ ಇರ್ಬೇಕು. ಎಷ್ಟು ವಯಸ್ಸು ತಮ್ದು ನಾಚೆಪ್ನವ್ರೆ? 35. ಅಂದ್ರೆ ಬಹುಬೇಗ ನಿಮಗೆ ಈ ಪರಿಸರದ ಬಗ್ಗೆ ತಿಳುವಳಿಕೆ ಬಂತು, ಮತ್ತೆ ಒಲವು ಬಂತು, ನಿಮ್ ತಂದೆಯವ್ರು ಮಾಡಿದ್ದು ಒಂಥರ ಸಪೋರ್ಟ್ ಸಿಕ್ಕಿದೆ ನಿಮ್ಗೆ ಅಲ್ವಾ? ಹೌದು. ಇಲ್ಲ ಮುಂಬರೋ ದಿನಗಳಲ್ಲಿ ಮತ್ತಷ್ಟು ನೀವು ಬದಲಾವಣೆಗಳನ್ನ ಮಾಡ್ಕೊಂಡೇ ಮಾಡ್ಕೊಳ್ತೀರಿ, ಖುಷಿ ಆಯ್ತು. ನಿಮ್ಮ ಫೋನ್ ನಂಬರ್ ಹೇಳ್ಬೋದಲ್ವಾ, ನಮ್ಮ ಶ್ರೋತೃಗಳು ಕೇಳಿ ನಿಮ್ಮನ್ನ ಸಂಪರ್ಕ ಮಾಡ್ಬೋದು ಅಲ್ವಾ? ಒಂದ್ಸಾರಿ ಹೇಳಿ ನಿಮ್ಮ ಮಾತಿನಲ್ಲಿ. 9980 30 3 0 9 3 8 3 9 3 8 3. ಹಾಗಿಂದಾಗಿ ಕೆಲವೊಬ್ರು ಹುಡ್ಕೊಂಡು ಬರ್ಬೋದು ನಿಮ್ಮಲ್ಲಿಗೆ, ಓ ಹೀಗ್ ಮಾಡ್ತಾ ಇದೀರಿ ಅಂತ, ಹೇಗಿದೆ ಜೀವನ, ಹೇಗ್ ಮಾಡ್ತಾ ಇದೀರಿ ಅಂತ ಅನ್ಕೊಂಡಲ್ವಾ? ಹೌದು ಬರ್ಬೋದು. ನಮ್ಮ ಕೊಡಗಿನವರು ಬಂದಿದ್ದಾರೆ, ಮತ್ತೆ ಬೇರೆಯವರು ಬಂದು ಹೋಗ್ತಿರ್ತಾರೆ ಅಲ್ವಾ? ಬರ್ತಾರೆ. ಹೌದೌದೌದು. ಅಲ್ಲ ಒಳ್ಳೇದೇ, ಒಳ್ಳೆ ಕೆಲಸ ಇದು. ಇವತ್ತು ಕಳೆನಾಶಕ, ರಾಸಾಯನಿಕ ಗೊಬ್ಬರ, ಮತ್ತೆ ಇನ್ ಏನೇನೋ ಬಳಕೆ ಮಾಡ್ಕೊಂಡು ಕಾಫಿ ತೋಟಗಳು ಕಲುಷಿತವಾದವು, ಮಾಲಿನ್ಯವಾದವು ಅಂತ ಅನ್ಕೊಂಡು ಹೇಳೋದಿದೆ. ಆದ್ರೆ ನೀವು ಕಳೆನಾಶಕ ಬಳಸೇ ಇಲ್ಲ ಅಲ್ವಾ? ಇಲ್ಲ. ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಎಷ್ಟೋ ವರ್ಷ ಆಗೋಯ್ತು ಅಲ್ವಾ? ಸುಮಾರು ವರ್ಷ ಆಯ್ತು. ಮತ್ತೆ ಕ್ರಾಪ್ ನು ಬರ್ತಾ ಇದೆ, ಜೀವನ ಮಾಡ್ತಾ ಇದ್ರಿ, ಏನಂತ ತುಂಬಾ ಕಷ್ಟದ ಸಂದರ್ಭಗಳು ನಿಮ್ಗೇನು ಎದುರಾಗಿಲ್ಲ ಅಲ್ವಾ? ಕಮ್ಮಿ ಆಗ್ತದೆ ಮತ್ತೆ ಎಲ್ಲಾ ಕಡೆ ಆಗ್ತದೆ. ಹೌದು, ಏರುಪೇರು ಇದ್ದಿದ್ದೆ, ಆದ್ರೆ ಒಂಥರ ಪರಿಸರಕ್ಕೆ ಪೂರ್ವಕವಾಗಿ ಬದುಕ್ತದೀವಿ ಅನ್ನೋದು ಒಂದು ಸಂತೋಷದ ಸಂತೃಪ್ತಿಯಾದ ವಿಚಾರವೇ ಅಲ್ವಾ? ನಿಜ ನಿಜ ನಿಜ. ಬಹಳ ಖುಷಿ ಆಯ್ತು ನೀವು ಬಿಡು ಮಾಡ್ಕೊಂಡು ಆಕಾಶವಾಣಿಗೆ ನಮ್ಮ ಕೇಳುಗರಿಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಲ್ಲ, ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ತಾಲೂಕು ಹಾಕತ್ತೂರು ಗ್ರಾಮದ ನಾಚಿಯಪ್ಪ ಅವರ ಕಾಫಿ ಕೃಷಿಯಲ್ಲಿನ ಪರಿಸರ ಪ್ರಿಯ ಕೃಷಿ ಪದ್ಧತಿಗಳನ್ನ ಆಲಿಸಿಕೊಂಡ್ರಿ. ಕೇಳುವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಕಾಳುಮೆಣಸು ಮತ್ತು ಏಲಕ್ಕಿ ಬೆಳೆಗಳ ಪೋಷಣೆ ಈ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಡನೆ ಸಂವಾದವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸಮಯ 7:31 ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ಮುಂದೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣನ ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿ ಜನಸಾಮಾನ್ಯರನ್ನು ಒಳಗೊಂಡಿರುವಂತಹ ಸಂದೇಶ ಇರುವ ಆಕರ್ಷಕ ಪೋಸ್ಟರ್ಗಳನ್ನು ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಜನರ ಗಮನ ಸೆಳೆಯುತ್ತದೆ. ಮತದಾನ ಮಾಡುವೆ ತಿಳುವ ಸಂದೇಶದ ಮೂಲಕ ಪ್ರತಿ ಮತದಾರರಲ್ಲೂ ಮತದಾನದ ಜಾಗೃತಿ ಉಂಟು ಮಾಡುವ ಉದ್ದೇಶದಿಂದ ಪೋಸ್ಟರ್ಗಳನ್ನು ರಚನೆಯಾಗಿಟ್ಟು ಕೊಡಗು ಜಿಲ್ಲಾ ಚುನಾವಣಾ ರಾಯಭಾರಿಗಳಾದ ಬಸವರಾಜ್ ಬಡಿಗೇರ್, ಈಶ್ವರಿ, ಕೆ ರವಿ ಮುತ್ತಪ್ಪಯ್ಯು ಪೋಸ್ಟರ್ಗಳನ್ನು ರೂಪಿಸಿದ್ದು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಹೆದರಿಕೆ ಇಲ್ಲದೆ ಧೈರ್ಯವಾಗಿ ಮತದಾನ ಮಾಡಿ ತಿಳುವಂತಹ ಸಂದೇಶನ ಸಾರಳು. 10 ಕುಟುಂಬ 18 ಗೋತ್ರದ ಅರೆಭಾಷಿಕ ಗೌಡ ಕುಟುಂಬಗಳ ಮಧ್ಯೆ 2ನೇ ವರ್ಷದ ಪಾಣತಲೆ ಫುಟ್ಬಾಲ್ ಕಪ್ಲಿ ಇಂದಿನ ಆಟಲಿ ದೇವಜನ ಮಂಜಂಡ್ರ ಬಾರಿಕೆ ತಂಡಗ ಫ್ರೀ ಕ್ವಾರ್ಟರ್ ಪ್ರವೇಶಿಸಿತು. ಹಾಗೆ ನಾಳಿನ ಪಂದ್ಯಾಟಲಿ ಕೊಂಪ್ಲಿರ ಗುಡ್ಡೆಮನೆ ಮರದಾಳು ಕೇಕಡ ಪೊನ್ನಚ್ಚನ ಬೈಮನ ಪಾಣತಲೆ ಕತ್ರಿಕೊಲ್ಲಿ ಚೋಂಡಿರ ಅಮೆಮನೆ ಉಪ್ಪುಂಡಿ ಬೊಳ್ಳೂರು ಪಟ್ಟೆಮನೆ ಬೊಲ್ತಜೀರ ಕುಟುಂಬಗಳ ಮಧ್ಯೆ ನಡೆದಿದೆ. 2023ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷಾ ಫಲಿತಾಂಶ ಮೇ ತಿಂಗಳ 2ನೇ ವಾರದಲ್ಲಿ ಪ್ರಕಟವಾಗುವ ಸಾಧ್ಯತೆ ಉಟ್ಟು ಮೌಲ್ಯಮಾಪನ ಕಾರ್ಯ ನಾಳೆಯಿಂದ ಶುರುವಾದೆ. 2ನೇ ಪಿಯುಸಿ ಫಲಿತಾಂಶ ನೀಡಿದ ಮಾದರಿಯಲ್ಲೇ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಿಸಲಾದೆ. ಮೌಲ್ಯಮಾಪನ ಕಾರ್ಯಕ್ಕೆ ಗೈರು ಹಾಜರಾಗದೆ ಕಡ್ಡಾಯಾಗಿ ಎಲ್ಲರೂ ಹಾಜರಾಕು, ಚುನಾವಣಾ ಪ್ರಕ್ರಿಯೆಗೆ ಯಾವುದೇ ತೊಂದರೆ ಆಗದಂಗೆ ಫಲಿತಾಂಶನ ಪ್ರಕಟಿಸಲಾದೆ ತಿಳಿ ಕರ್ನಾಟಕ ಶಾಲಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿನ ಅಧ್ಯಕ್ಷ ತಿಳಿಸಳು. ಏಪ್ರಿಲ್ ತಿಂಗಳ ರಂಜಾನ್ ಉಪವಾಸ ವೃತ್ತ ಮುಗಿಸಿ ಮುಸ್ಲಿಂ ಬಾಂಧವ ಈದ್ ಫಿತರ್ ಹಬ್ಬನ ಜಿಲ್ಲೆಯ ಎಲ್ಲ ಕಡೆ ಸಡಗರದಿಂದ ಆಚರಿಸಿದ್ದು. ಕೊಡಗು ಜಿಲ್ಲಾ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಣೆ ವೇದಿಕೆ ಸದಸ್ಯತ್ವ ಹೊಂದಿಕೆ ಇಷ್ಟರೂ ವಿದ್ಯುತ್ ಕ್ಷೇತ್ರದ ಬಗ್ಗೆ ಅನುಭವ ಇರುವ ಸರಿಯಾದ ತಿಳುವಳಿಕೆ ಹೊಂದಿರುವ ಅಭ್ಯರ್ಥಿಗ ತಮ್ಮ ಸರಿಯಾದ ಮಾಹಿತಿಯೊಟ್ಟಿಗೆ ಅರ್ಜಿನ ಏಪ್ರಿಲ್ 27ರ ಒಳಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಕಚೇರಿಗೆ ತಿಳಿಸುವಂಗೆ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಳು. ಜವಾಹರ್ ನವೋದಯದ 6ನೇ ತರಗತಿ ಪ್ರವೇಶ ಪರೀಕ್ಷೆ ತಾರೀಖು 29ರಂದು ಹೊತ್ತರೆ 11:30 ಜಿಲ್ಲೆನ ಮಡಿಕೇರಿ ಸಂತ ಮೈಕಲ್ ಪ್ರೌಢಶಾಲೆ, ಸೋಮಾರ್ಪೇಟೆನ ಸರ್ಕಾರಿ ಜೂನಿಯರ್ ಕಾಲೇಜು, ಒಎಲ್ವಿ ಹಿರಿಯ ಪ್ರಾಥಮಿಕ ಶಾಲೆ, ಪಾತಿಮಾ ಕಾನ್ವೆಂಟ್, ವಿರಾಜಪೇಟೆನ ಸೆಂಟ್ ಆನ್ಸ್ ಹಾಗೆ ಪೊನ್ನಂಪೇಟೆನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪರೀಕ್ಷೆ ನಡೆದಿದೆ. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗ ಪ್ರವೇಶ ಪತ್ರನ ಸಂಬಂಧಪಟ್ಟ ಜಾಲತಾಣದ ಪಡ್ಕೊಂಡಕ್ಕು. ಚಟ್ಟಿಮನೆ ಗ್ರಾಮದ ಕೆದಂಬಾಡಿ ಕ್ರಿಕೆಟ್ ಆಟದ ಬಣಲಿ 10 ಕುಟುಂಬ 18 ಗೋತ್ರದ ಕೊಡಗು ದಕ್ಷಿಣ ಕನ್ನಡ ಗೌಡ ಕುಟುಂಬಗಳ ಮಧ್ಯೆ ನಡೀತಾ ಇರುವ 27ನೇ ವರ್ಷದ ಕೆದಂಬಾಡಿ ಕಪ್ಲಿ ಇಂದಿನ ಪಂದ್ಯಾಟಲಿ ಇಳಂದಿಲ ಕುಟುಂಬ ಮುಂದಿನ ಹಂತಕ್ಕೆ ಹೋಗಿಟ್ಟು ಹಂಗೆ ನಾಳೆ ನಡೆಯುವ ಪ್ರೀ ಕ್ವಾರ್ಟರ್ ಪಂದ್ಯಾಟಲಿ ತಳೂರು, ಚೇರಮರ್ಕಡ, ಪರ್ಲಕೋಟಿ, ಮೇಲ್ಚೊಂಬು, ಕಾಳೆಯಿಂದ ಇಳಂದಿಲ, ಕೆದಂಬಾಡಿ, ಕೊಡೆಕಲ್ ಕುಟುಂಬಗಳ ಮಧ್ಯೆ ನಡೆದಿದೆ. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಪಟ್ಟ ವಿರಾಜಪೇಟೆ ಕ್ಷೇತ್ರದ ಯಾವುದೇ ಮಾಹಿತಿ ಇಲ್ಲದೆ ದೂರಿನ ಬಗ್ಗೆ ಕ್ರಮ ವಹಿಸಿಕೆ ಚುನಾವಣಾಧಿಕಾರಿಗಳ ಕಚೇರಿನ ನಿಯಂತ್ರಣ ಕೊಠಡಿ ತೆರೆಯಲಾಗಿದ್ದು ಯಾವುದೇ ದೂರುಗ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳ ಬಗ್ಗೆ ಮಾಹಿತಿ ಇದ್ದರೆ 08744256328ಕ್ಕೆ ಸಂಪರ್ಕಿಸುವಂಗೆ ಚುನಾವಣಾಧಿಕಾರಿ ಶಬಾನ ಎಂ ಶೇಖವ್ ತಿಳಿಸಳು. ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023ರ ಮತದಾನ ಹಂಗೆ ಮತ ಎಣಿಕೆ ಕಾರ್ಯನ ಸುಸೂತ್ರವಾಗಿ ನಡೆಸಿಕೆ ಹಂಗೆ ಶಾಂತಿಯುತ ಕಾನೂನು ಸುವ್ಯವಸ್ಥೆನ ಕಾಪಾಡುವ ದೃಷ್ಟಿಯಿಂದ ಕರ್ನಾಟಕ ಅಬಕಾರಿ ನಿಯಮದ ಪ್ರಕಾರ ಮೇ 8 ಮೇ 10 ಮಧ್ಯರಾತ್ರಿ 12 ಗಂಟೆವರೆಗೆ ಮತ್ತು ಮೇ 12 ಮಧ್ಯರಾತ್ರಿ 12 ಗಂಟೆಯಿಂದ ತಾರೀಖು 13ರ ಮಧ್ಯರಾತ್ರಿ 12 ಗಂಟೆವರೆಗೆ ಕೊಡಗು ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಕಳ್ಳು ಮಾರಾಟ, ಸಾಕ್ಸುದು, ಎಲ್ಲ ರೀತಿಯ ಅಂಗಡಿ, ಬಾರ್, ರೆಸಾರ್ಟ್, ಕ್ಲಬ್, ಸ್ಟಾರ್ ಹೋಟೆಲ್ ಎಲ್ಲಾ ತರದ ಕಳ್ಳು ಮಾರಾಟನ ಸಂಪೂರ್ಣವಾಗಿ ನಿಷೇಧಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶವು ಆದೇಶನ ಹೊರಡಿಸಲು. ಯುವ ಜನಾಂಗ ತಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಅಭಿಮಾನ ಬೆಳೆಸಿಕೊಂಡು ಯುವ ಜನತೆಗೆ ಕ್ರೀಡೆಯಲ್ಲಿ ಆಸಕ್ತಿನ ಬೆಳೆಸಿಕೊಂಡು ಮುಂದೊಂದು ದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಕ್ಕೂ ತಿಳಿ ಅಂತಾರಾಷ್ಟ್ರೀಯ ಶೂಟಿಂಗ್ ಪಟು ಕ್ಯಾಪ್ಟನ್ ಸುಬ್ಬಯ್ಯವು ಕರೆ ನೀಡಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಟೂರ್ದಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂರ್ದಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ವಿವಿಧ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, ಯುಪಿಎಸ್, ಬ್ಯಾಟರಿ ಲಭ್ಯ. ಸಂಪರ್ಕಿಸಿ ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿನ ಮದನ್ 9844-81919. ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡ ಸ್ಕಾಲರ್ಶಿಪ್ ಟೆಸ್ಟ್ ಇದೇ 2023 ಜೂನ್ 10 ಆನ್ಲೈನ್ ಮುಖಾಂತರ ನಡೆಯಲಿದ್ದು, ಅರ್ಹ ವಿದ್ಯಾರ್ಥಿಗಳಿಗೆ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನ 2023-24 ಶೈಕ್ಷಣಿಕ ವರ್ಷದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ಸಂದರ್ಭ ಬೋಧನಾ ಶುಲ್ಕದಲ್ಲಿ ಶೇಕಡ 100% ವಿನಾಯಿತಿ ನೀಡಲಾಗುವುದು. ಇದರ ಸದುಪಯೋಗಕ್ಕಾಗಿ ವೆಬ್ಸೈಟ್ ವಿಳಾಸ www.kvgceexam.com ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಸಂಖ್ಯೆ 9019761755 ಅನ್ನು ಸಂಪರ್ಕಿಸಿ. ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ವೀಲ್ ಕೆಫೆಯಲ್ಲಿ ಇದೇ April 29-30 ಹಗಲು 11:30 ಸಂಜೆ 6:30 ಸಣ್ಣ ಉದ್ದಿಮೆದಾರರ ಹಾಗೂ ಕಲಾವಿದರಿಂದ ವ್ಯಾಪಾರ ಮೇಳವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 9980981155. ಕಾವಡಿ ಗ್ರಾಮ ಚಾಮುಂಡಿ ಕೋಟತ್ರ ಪುನಃ ಪ್ರತಿಷ್ಠಾಪನೆ ಇದೇ 24 ನಾಳೆ ಲಿಂಜಿ 26 ತಾರೀಕಕ್ಕೆ ನರ್ಪ ಭಕ್ತಾದಿ ಎಲ್ಲ ಬಂದದೆ ಅವರ ಆಶೀರ್ವಾದ ಪಡೆದುಕೊಂಡು ಊರು ತಕ್ಕಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ. ನಿಮ್ಮ ನೆಚ್ಚಿನ ಶ್ಕೋಡಾ ಪ್ರಸ್ತುತ ಪಡಿಸುತ್ತಿದೆ ಹೊಸ ಶ್ಕೋಡಾ ಕುಶಾಕ್ ಆನೆಕ್ಸ್ ಎಡಿಷನ್. ಇದು ಶ್ಕೋಡಾ ಇಂಡಿಯಾದ 2.0 ಪ್ಲಾನ್ ಅಡಿಯಲ್ಲಿ ಲಾಂಚ್ ಆಗಿರೋ ಫಸ್ಟ್ 5-star NCAP ರೇಟೆಡ್ ಕಾಂಪ್ಯಾಕ್ಟ್ SUV. ಕುಶಾಕ್ ಆನೆಕ್ಸ್ ಎಡಿಷನ್ ಈಗ 1 liter ಟರ್ಬೋ ಪೆಟ್ರೋಲ್ ಇಂಜಿನ್ ನೊಂದಿಗೆ, LED ಹೆಡ್ಲ್ಯಾಂಪ್ಸ್ ವಿತ್ DRL, ಡ್ಯುಯಲ್ ಟೋನ್ ಇಂಟೀರಿಯರ್, ರೇರ್ ವೈಪರ್ ಅಂಡ್ ಡಿಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಮತ್ತು ಇನ್ನಷ್ಟು ಆಕರ್ಷಕ ಫೀಚರ್ಸ್ ನೊಂದಿಗೆ. ಬೆಲೆ ಕೇವಲ 12.39 lakhs ನಿಂದ ಆರಂಭ. ಫಾರ್ ಬುಕಿಂಗ್ಸ್ ಅಂಡ್ ಟೆಸ್ಟ್ ಡ್ರೈವ್ ವಿಸಿಟ್ ಪ್ಯಾಲೇಸ್ ಕೋಡಾ, ಸರಸ್ವತಿಪುರಂ ನೆಕ್ಸ್ಟ್ ಟು ವೆಸ್ಟ್ ಸೈಡ್ ಅಂಡ್ ಕೂರ್ಗಳ್ಳಿ ನಿಯರ್ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್, ಮೈಸೂರು. ಕಂಡೀಷನ್ ಅಪ್ಲೈ. ಬಲ್ಲತ್ನಾಡು ಶ್ರೀ ಭಗವತಿ ಭದ್ರಕಾಳಿ ರಾಟೆ ದೇವಾಲಯದ ವಾರ್ಷಿಕೋತ್ಸವ ಇದೇ 25 ಮಂಗಳವಾರ ನಡೆಯಲಿದೆ. ಬೆಳಿಗ್ಗೆ 11:30 ರಾಟೆಯಲ್ಲಿ ದೇವರನ್ನು ಆಡಿಸುವುದು, ಅಪರಾಹ್ನ 3:00 ಹೆಣ್ಣುಕೋಲ ಗಂಡುಕೋಲ, 3:30 ಭದ್ರಕಾಳಿ ಕ್ಷೇತ್ರಪಾಲ ಮತ್ತು ಶಾಸ್ತಾವು ತೆರೆ ನಡೆಯಲಿದೆ. ಭಕ್ತಾದಿಗಳಾಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿಶೇಷ ಸೂಚನೆ, ಹರಕೆ ಸಾಮಾನುಗಳಾದ ಭದ್ರಕಾಳಿ ಶೂಲ ಮತ್ತು ಚೋಪು ದೇವಾಲಯದಲ್ಲಿ ದೊರೆಯುವುದಿಲ್ಲ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಸಂಭ್ರಮಗಳನ್ನು ವರ್ಣರಂಜಿತಗೊಳಿಸಿ ಇಮ್ಯಾನುವಲ್ ಸಿಲ್ಕ್ಸ್ ನ ಬಟ್ಟೆಗಳಿಂದ ಖರೀದಿಸಿ. ಉಚಿತ ಕೂಪನ್ ಮೂಲಕ ಗೆಲ್ಲಿರಿ ರೆನಾಲ್ಡ್ ಕ್ವೀಟ್ ಕಾರ್. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ಕಕ್ಕಬ್ಬೆ ನಾಲಡಿ ಗ್ರಾಮತ್ರ ಪಾಡಿತೊರೆ ಕಂಡಿ ಊರಂಬರತ್ಲ ಕಾಲೋದಿ ನಡ್ಪ ಶ್ರೀ ಕಲ್ಯಾಟ ಅಜ್ಜಪ್ಪಣ್ಣ ತೆರೆ ಇದೇ ತಿಂಗ ಇರೋ ತಂಜಾಂಗ ಚೌವಾಚೆ ಮಜ್ಜಾನ 1:00 ಇಂಚೆ ನಡ್ಪ. ಊರು ನಾಡು ಕೇರಿಕಾರ ಭಕ್ತಾದಿ ಎಲ್ಲ ಬಂತು ಕೋಟ್ಯಾಡೊಂದು ಕಟ್ಟಣಿತ್ತು. ಊರುಕಾರ ಪಿಂಜ ಆಡಳಿತ ಮಂಡಳಿ, ನಾಲಡಿ, ಕಕ್ಕಬ್ಬೆ. ಕೇಳುಗರಿ, 7:45 ಅರೆಭಾಷೆ ಆಯಿಸಿರಿ. ಬೇಸಿಗೆ ರಜೆ ಅಂದು ಇಂದು ನಿವೃತ್ತ ಶಿಕ್ಷಕಿ ಪುದ್ಯ ನಿರ್ವನ ರೇವತಿ ರಮೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಕೊನೆಯ ಭಾಗ ಪ್ರಸಾರವಾಗುವುದು. ಸಮಯ 7:29:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಕಳಿಪರಂಬಲು ನಿನ್ನಾನ್ ದೇಜ ನಡೆದ ನಿಂಜ ಐರೀರ ಐನ್ಮನೆ ಟ್ರೋಫಿ ಕ್ರಿಕೆಟ್ ಕಳಿಕೂಟ ಇಂದು ನಡೆದ ಆಕೇರಿ ಕಳಿಲು ಐರೀರ ಬಲ್ಲಮೋಟೆ ಆದ್ಯ ಇನಾಮ ಪಡೆದಿತ್ತು. ಅಂದನೆ ದಂಡನೆ ಸ್ಥಾನ ತಟ್ಟಂಡ ಬೊಮ್ಮಂಜಿಗೇರಿ ತಂಡಕಾರ ಪಡೆದಿತ್ತು. ಪೊಮ್ಮಕ್ಕಡ ಟಗ್ಫೋರ್ ಕಳಿಕೊಟ್ಟತ್ತು. ಆದ್ಯ ಇನಾಮ ಆಲಯಂಗಡ ಬಿಟ್ಟಂಗಾಲ ಪಡೆದಿತ್ತು. ಅಂದನೆ ದಂಡನೆ ಸ್ಥಾನತ್ನ ಅಮ್ಮನಂಡ ಹೊದ್ದೂರು ತಂಡಕಾರ ಪಡೆದಿತ್ತು. ಜಿಲ್ಲೆಯ ಮತದಾರಂಗದಲ್ಲಿ ಮತದಾನ ತರಮೀದ ಅರಿವಿಕೆ ಬೀಳುತ್ತೋ ನಿಟ್ಟಲು ಜಿಲ್ಲಾ ಮತದಾರಂಗಡ ಶಿಕ್ಷಣ ಪಿಂಜ ಸಹಭಾಗಿತ್ವ ಸಮಿತಿ ಪಿಂಜ ಸ್ತ್ರೀಶಕ್ತಿ ಸಂಘಟನೆ ಜಿಲ್ಲಾ ಒಕ್ಕೂಟತರ ಕೂಡುಕೂಟತ್ತು. ಇದೇ ನುಪ್ಪದಂಗು ಪೊಲಕ 10 ಗಂಟೆಗೆ ಮಡಿಕೇರಿಯ ಗಾಂಧಿ ಪರ್ಮುಲು ರಂಗೋಲಿ ಪೈಪೋಟಿನ ಏರ್ಪಾಡು ಮಾಡಿತು. ರಂಗೋಲಿ ಪುಡಿ ಪಿಂಜ ಪೂ ಬಳಸಿಕೊಂಡು ಪದ್ದಟ್ಟು ಬೈತು ಕಡಿದ ಪೊಮ್ಮಕ್ಕಕ್ಕೆ ನಡಪ ಈ ಪೈಪೋಟಿಲಿ ಮತದಾನತರ ಮಹತ್ವತ್ನ ಅನ್ನುವಂಥ ರಂಗೋಲಿನ ಬುಡ್ತೋಕ್ಕೆ ಇರಾದೆ ಉಳ್ಳವು ನುಪ್ಪದಂಗು ಪೊಲಕ 10 ಗಂಟೆ ರೊಳಿಯ ಗಾಂಧಿ ಪರ್ಮುಲು ತಂಗಡ ಪೆದ ನೋಂದಣಿ ಮಾಡಿಯೋಲು. ಜವಾಹರ್ ನವೋದಯ ತರ 6ನೇ ಕ್ಲಾಸ್ಗೆ ಪ್ರವೇಶ ಪರೀಕ್ಷೆ ಇದೇ 29ನೇ ಪೊಲಕ 11:30 ಜಿಲ್ಲೆಯ ಬೋರಬಾರಿ ಪರೀಕ್ಷಾ ಕೇಂದ್ರದ ನಡುಪ ಪರೀಕ್ಷೆ ಒಲ್ದು ವಿದ್ಯಾರ್ಥಿಯ ಅಂದು ಪೊಲಕ 9:30 ಪರೀಕ್ಷಾ ಕೇಂದ್ರದ ಹಾಜರಾಯ್ತಿಕೊಂಡು ಪ್ರಕಟಣೆ ಅರಿಚಿಟ್ಟಿತು. ಪರೀಕ್ಷರ ಪ್ರವೇಶ ಪತ್ರದ ನವೋದಯ ವಿದ್ಯಾಲಯ ಸಮಿತಿಯ ಜಾಲತಾಣ www.navodaya.gov.in ಡೌನ್ಲೋಡ್ ಮಾಡಿಯೋಲು. ಅವರ ಮಾಹಿತಿಗೆ 9611268635 ಈ ನಂಬರ್ನ ಸಂಪರ್ಕ ಮಾಡಲೊಂದು ಗಾಳಿಬೀಡು ನವೋದಯ ವಿದ್ಯಾಲಯ ಹತ್ರ ಪ್ರಿನ್ಸಿಪಲ್ ಪಂಕಜಾಕ್ಷ ನಾಯಂಗ ಅರಚಿಟಿತು. ಮಾರ್ಚ್ ಪಿಂಜ ಏಪ್ರಿಲ್ನ